ಜಿಲ್ಲೆಯ ಕೊಪ್ಪ, ಶೃಂಗೇರಿ, ಎನ್ಆರ್ಪುರಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದರು. ಮೇ 10ರಂದು ಒಂದೇ ಹಂತದಲ್ಲಿ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಮೇ 13ರಂದು ಮತ ಎಣಿಕೆ ನಡೆದು ಅದೇ ದಿನ ಫಲಿತಾಂಶ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೇ 27ರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಆಗಮಿಸಲಿದ್ದಾರೆ. ಮಂಗಳೂರಿನಲ್ಲಿಂದು ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದೇ 27ರಂದು ರಾಹುಲ್ ಗಾಂಧಿ ಅವರು ಉಡುಪಿ ಜಿಲ್ಲೆಯಲ್ಲಿ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಂಗಳೂರಿಗೆ ಆಗಮಿಸುವರು. ಬಳಿಕ ನಗರದ ಕಲೆಕ್ಟರ್ಸ್ ಗೇಟ್ನಿಂದ ಎಬಿ ಶೆಟ್ಟಿ ವೃತ್ತದವರೆಗೆ ಸುಮಾರು 2 ಕಿಲೋಮೀಟರ್ ರೋಡ್ ಶೋ ನಡೆಸುವರು. ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವರು ಎಂದು ಅವರು ಮಾಹಿತಿ ನೀಡಿದರು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ ಮುಂದುವರೆದಿದೆ. ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಂಗೋಲಿ ಬಿಡಿಸುವ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಸಾರ್ವಜನಿಕರು ವಿವಿಧ ಬಗೆಯ ರಂಗೋಲಿಗಳನ್ನು ಕಣ್ಣು ತುಂಬಿಕೊಂಡರು. ಬಣ್ಣದ ರಂಗೋಲಿಯ ಮೂಲಕ ಮತದಾನದ ವಿವಿಧ ಘೋಷವಾಕ್ಯಗಳನ್ನು ಬಿಡಿಸಲಾಯಿತು. ಪ್ರಜಾಪ್ರಭುತ್ವ ಉಳಿಸಿ, ಚುನಾವಣೆ ಪ್ರಜಾಪ್ರಭುತ್ವದ ಭದ್ರ ಬುನಾದಿ, ನಮ್ಮ ಮತ ನಮ್ಮ ಭವಿಷ್ಯ, ತಪ್ಪದೇ ಮತದಾನ ಮಾಡಿ, ಚುನಾವಣೆ ಸಂತೆಯಲ್ಲ, ನಮ್ಮ ಮತ ಮಾರಾಟಕ್ಕಿಲ್ಲ, ಮತದಾನ ನಮ್ಮ ಹಕ್ಕು ಎಂಬ ರಂಗು ರಂಗಿನ ಚಿತ್ರಗಳನ್ನು ರಂಗೋಲಿಯ ಮೂಲಕ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿವಾನಂದ ಕಾಪಶಿ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ವಾಸಂತಿ ಉಪ್ಪಾರ್ ಮೊದಲಾದವರು ಹಾಜರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೋನ್ಜಿ ಆಪ್ಗಳನ್ನು ನಿಯಂತ್ರಿಸಲು ಆರ್ಬಿಐ ಮತ್ತು ಸಂಬಂಧಪಟ್ಟ ಸಚಿವಾಲಯಗಳೊಂದಿಗೆ ಸರ್ಕಾರದ ಮಾತುಕತೆ ನಡೆಸಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಜನರು ಕಷ್ಟಪಟ್ಟು ಸಂಪಾದಿಸಿದ ಹಣ ಸುರಕ್ಷಿತವಾಗಿರುವುದನ್ನು ಖಾತರಿಪಡಿಸಲು ಜನರು ಜಾಗ್ರತೆ ವಹಿಸಬೇಕು ಎಂದು ಹೇಳಿದರು. ಡಿಜಿಟಲ್ ಅಥವಾ ಕ್ರಿಪ್ಟೋ ಕರೆನ್ಸಿಗಳ ನಿಯಮಗಳ ಬಗ್ಗೆ ಮಾತನಾಡಿದ ಅವರು, ತಂತ್ರಜ್ಞಾನಕ್ಕೆ ಯಾವುದೇ ಮಿತಿ ಇಲ್ಲದಿರುವ ಕಾರಣ ಯಾವೊಂದು ದೇಶ ಕೂಡ ಇದನ್ನು ಸಮರ್ಥವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದರು. ತೆರಿಗೆ ವ್ಯಾಪ್ತಿ ಹೆಚ್ಚಿಸಲು ಅನೇಕ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದ್ದು ಸರಳೀಕೃತ ತೆರಿಗೆ ಪರ್ವ ನೀಡಿದೆ. ಜನರು ತೆರಿಗೆ ಪಾವತಿಸುವುದನ್ನು ಉತ್ತೇಜಿಸಲು ಬದಲಾವಣೆ ತರಲಾಗಿದೆ ಎಂದು ಸಚಿವರು ತಿಳಿಸಿದರು. ಭಾರತ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಪ್ರಜಾಪ್ರಭುತ್ವದ ಜೀವಾಳ ಎಂದು ಧಾರವಾಡ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತದಿಂದ ಮತಗಟ್ಟೆ ಅಧಿಕಾರಿಗಳಿಗೆ ಆಯೋಜಿಸಲಾಗಿದ್ದ ಒಂದು ದಿನದ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಇಂದು ತರಬೇತಿ ನೀಡಲಾಯಿತು. ಜಿಲ್ಲಾಧಿಕಾರಿ ಎಚ್ಎನ್ ಗೋಪಾಲಕೃಷ್ಣ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಭ್ಯರ್ಥಿಗಳಿಗೆ ಚಿಹ್ನೆ ವಿತರಣೆ ಮಾಡುವಾಗ ಚುನಾವಣಾ ಆಯೋಗ ನೀಡಿರುವ ನಿರ್ದೇಶನಗಳನ್ನು ಪಾಲಿಸಬೇಕು, ಮತಗಟ್ಟೆ ಅಧಿಕಾರಿಗಳಿಗೆ ಅಂಚೆ ಮತದಾನಕ್ಕಾಗಿ ಸ್ಥಾಪಿಸಲಾಗಿರುವ ಮತಕೇಂದ್ರಗಳಲ್ಲಿ ಮತ ಚಲಾಯಿಸಲು ಮೇ 2ರಿಂದ 4ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಾಳೆ ನವದೆಹಲಿಯಲ್ಲಿ ಮಲೇರಿಯಾ ನಿರ್ಮೂಲನೆ ಕುರಿತಂತೆ ಏಷ್ಯಾ ಪೆಸಿಫಿಕ್ ನಾಯಕರ ಶೃಂಗಸಭೆ ಆಯೋಜಿಸಿದೆ. ಮಲೇರಿಯಾ ನಿರ್ಮೂಲನೆ ನಿಟ್ಟಿನಲ್ಲಿ ಪ್ರಸ್ತುತ ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚೆಗೆ ಇದು ವೇದಿಕೆಯಾಗಲಿದೆ. ಅಲ್ಲದೆ 2030ರ ವೇಳೆಗೆ ಮಲೇರಿಯಾ ನಿರ್ಮೂಲನೆಗೆ ಬದ್ದತೆ ಪುನರುಚ್ಚರಿಸುವುದು ಈ ಸಮಾವೇಶದ ಗುರಿಯಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ 28 ವಿಧಾನಸಭಾ ಕ್ಷೇತ್ರಗಳಿಗೆ ವೀಕ್ಷಕರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮ ತಡೆಗೆ ಈ ವೀಕ್ಷಕರು ಖುದ್ದು ನಿಗಾ ಇಡಲಿದ್ದಾರೆ ಎಂದು ಬೆಂಗಳೂರು ಮುಖ್ಯ ಚುನಾವಣಾಧಿಕಾರಿ ಕಚೇರಿ ತಿಳಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೀಡಿರುವ 190 ರನ್ಗಳ ಗುರಿ ಬೆನ್ನತ್ತಿರುವ ರಾಜಸ್ಥಾನ್ ರಾಯಲ್ಸ್ ಇತ್ತೀಚಿನ ವರದಿ ಬಂದಾಗ 11.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಗಳಿಸಿ ಆಡುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 189 ರನ್ ಗಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ರಾತ್ರಿ 7:30 ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಮತ್ತೊಂದು ಪಂದ್ಯ ನಡೆಯಲಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 39.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಹಲವು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆ. ಗರಿಷ್ಠ 35, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಸವೇಶ್ವರರ ತತ್ವ ಆದರ್ಶ ಸರ್ವಕಾಲಕ್ಕೂ ಪ್ರಸ್ತುತ, ಮುಖ್ಯಮಂತ್ರಿ ವಿಧಾನಸಭಾ ಚುನಾವಣೆ ನಾಳೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಜಿಲ್ಲಾ ಸ್ವೀಪ್ ಸಮಿತಿಗಳಿಂದ ಮುಂದುವರೆದ ಮತದಾನ ಜಾಗೃತಿ ಅಭಿಯಾನ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 6:56:27. ಕೃಷಿರಂಗ. ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು BJP ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ BJP ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಗೆ ಭರವಸೆ, BJPಗೆ ಮತ ನೀಡಿ. ಎಲ್ಲರಿಗೂ ನಮಸ್ಕಾರ, ನಾನು ಸೆಲ್ವಮಣಿ, ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಕೆಲಸ ಮಾಡ್ತಾ ಇದ್ದೀನಿ. ಬರುವ 26 ಸಂಜೆ ಹೊತ್ತಿಂದ 7:30 ತನಕ ವಿಧಾನಸಭಾ ಎಲೆಕ್ಷನ್ ಪರವಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ನೇರ ಪ್ರಸಾರವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ನಾವು ನೇರವಾಗಿ ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ನಾನು ಸ್ನೇಹ ಲೋಖಂಡೆ, ಶಿವಮೊಗ್ಗ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ. ಬರುವ 26 ಆಕಾಶವಾಣಿಯಲ್ಲಿ 6:50-7:30 ನಾನು ಆಕಾಶವಾಣಿಯಲ್ಲಿ ಇರ್ತೀನಿ. 10 ಚುನಾವಣೆ ಬರ್ತಾ ಇದೆ, ಆ ಚುನಾವಣೆ ಸಲುವಾಗಿ ಮಾತಾಡೋಣ, ನಿಮ್ ಜೊತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಕೇಳುಗರೆ, ಚುನಾವಣೆಗೆ ಹಾಗೂ ಸ್ವೀಪ್ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0828227801 ಹಾಗೂ 2749900 ಹಾಗೂ ವಾಟ್ಸ್ಆಪ್ ಮೆಸೇಜ್ ಮಾಡಲು ಮೊಬೈಲ್ ಸಂಖ್ಯೆ 9481572206000. ನೆನಪಿಡಿ, 26 ಬುಧವಾರ ಸಂಜೆ 6:51-7:30 ಚುನಾವಣೆಗೆ ಸಂಬಂಧಿಸಿದಂತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೀಡಿಯಂ ಎಂ ತರಂಗಾಂತರ 444.44 ಹಾಗೂ FM ತರಂಗಾಂತರ 103.5 ಇಲ್ಲಿ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಸಾಕು ಪ್ರಾಣಿಗಳಿಂದಾಗುವ ಅನುಕೂಲ ಮತ್ತು ಸಮಸ್ಯೆಗಳು, ಈ ಕುರಿತು ಶಿಕಾರಿಪುರದ ಸಂಚಾರಿ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವೇಶ್ ಹೂಗಾರ್ ಅವರೊಡನೆ ಸಂದರ್ಶನ ಕೇಳೋಣ. ಸ್ನೇಹಿತರೆ, ನಾವು ಹೊರಗಡೆ ಹೋಗಿ ದಣಿದು ಬಂದಾಗ, ತುಂಬಾ ಆಯಾಸವಾಗಿ ಮನೆಗೆ ಬಂದಾಗ, ನಮ್ಮ ಮನೆಯಲ್ಲಿ ಇರುವಂತಹ ಮುದ್ದಾದ ನಾವು ಸಾಕಿದಂತಹ ನಾಯಿ ಬಾಲ ಅಲ್ಲಾಡಿಸಿಕೊಂಡು ಅದು ಕೂಕ್ಕೊಂಡು ನಮ್ಮ ಮನೆ ಯಜಮಾನ ಬಂದ ಅಂತ ಹೇಳಿ ಸ್ವಾಗತಿಸಿದ್ರೆ ನಮ್ಗಾದಂತಹ ದಣಿವು ಪೂರ್ತಿ ಮಾಯವಾಗ್ಬಿಡುತ್ತೆ. ಎಷ್ಟು ಸಂತೋಷವಾಗತ್ತಲ್ಲ. ಹೌದು, ಈಗ ನಮ್ಮ ಮನೆಯಲ್ಲಿರುವಂತಹ ಈ ಸಾಕು ಪ್ರಾಣಿಗಳಿಂದ ನಮಗಿರುವಂತಹ ಒಂದು ಅನುಕೂಲ, ಅದ್ರ ಜೊತೆಗೆ ನಾವು ಸಾಕುವಂತಹ ಸಾಕು ಪ್ರಾಣಿಗಳಿಂದ ಅನಾನುಕೂಲಗಳು ಇವೆ. ಇವತ್ತು ಅದೇ ವಿಚಾರವಾಗಿ ತಿಳ್ಕೊಳ್ಳೋಣಂತೆ. ನಮ್ಮ ಮನೆಯಲ್ಲಿ ನಾವು ಸಾಕುವಂತಹ ಸಾಕು ಪ್ರಾಣಿಗಳಿಂದ ಏನೇನು ಅನುಕೂಲಗಳಿವೆ, ಏನೇನು ಅನಾನುಕೂಲಗಳಿವೆ ಅಂತ ಹೇಳಿ ಈ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿಕಾರಿಪುರದಲ್ಲಿ ಸಂಚಾರಿ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವೇಶ್ ಹೂಗಾರ್ ಅವರು. ಡಾಕ್ಟರೇ ನಮಸ್ಕಾರ. ನಮಸ್ಕಾರ ಸರ್. ನಾನು ಈಗ ನಾಯಿಯ ಒಂದು ಉದಾಹರಣೆ ಕೊಟ್ಟೆ ಡಾಕ್ಟರೇ. ಇದೇ ತರ ಸಾಕು ಪ್ರಾಣಿಗಳಿಂದ ಕೆಲವರು ಗಿಳಿಯನ್ನ ಸಾಕೊಂಡಿರ್ಬೋದು, ಇನ್ನು ಕೆಲವರು ಬೆಕ್ಕು ಸಾಕೊಂಡಿರುವ ಹಾಗೆ ಸಾಕಷ್ಟು ತರದ ಬೇರೆ ಬೇರೆ ಸಾಕು ಪ್ರಾಣಿಗಳನ್ನ ಸಾಕೊಂಡಿರ್ತಾರೆ. ಇಂತಹ ಸಾಕು ಪ್ರಾಣಿಗಳಿಂದ ಮೊದಲಿಗೆ ನಮ್ಗೆ ನಮ್ಮ ಕುಟುಂಬಕ್ಕೆ ಆಗುವಂತಹ ಅನುಕೂಲಗಳೇನು, ಅದನ್ನು ಚರ್ಚೆ ಮಾಡಿ ಅನಾನುಕೂಲಗಳ ಬಗ್ಗೆ ಹೋಗೋಣಂತೆ. ಸರ್, ಸಾಕಷ್ಟು ಅನುಕೂಲಗಳಿದಾವೆ. ನಾವು ಹೆಸರು ಹೇಳದಂಗೆ ಅದು ಮುದ್ದು ಪ್ರಾಣಿ. ಆ ಪ್ರಾಣಿನ ನೋಡಿದ ತಕ್ಷಣವೇ ನಮಗೆ ಒಂದು ಆಹ್ಲಾದಕರ, ಒಂದು ಸಂತೋಷಕರ ಒಂದು ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಈಗ ನೀವೇ ಹೇಳದಂಗೆ ನಾವು ಹಗಲಿಡೀ ದುಡಿದು ದಣಿದು ಮನೆಗೆ ಬಂದಾಗ ಒಂದು ಮುದ್ದಾದ ನಾಯಿ ಬಲ ಅಲ್ಲಾಡಿಸ್ತಾ ನಮ್ ಕಾಲಕ್ಕಿ ನಮ್ಮನ್ನ ಅಪ್ಪಗೊಳ್ತು ಅಂದ್ರೆ ನಮ್ಮ ದಣಿವೆಲ್ಲ ಆರೋಗುತ್ತೆ, ಅದು ನಮ್ಮನ್ನ ಉತ್ಸಾಹ ಕೊಡುತ್ತೆ ನಮಗೆ. ಆಮೇಲೆ ಮನೇಲಿ ಈಗೆಲ್ಲ ಏನಾಗಿದೆ ಅಂತಂದ್ರೆ, ಈಗ ಕಂಪ್ಯೂಟರ್ಗೆ ಬಂದ್ಮೇಲೆ ಅವಿಭಕ್ತ ಕುಟುಂಬಗಳೆಲ್ಲ ನಾಶ ಆಗ್ತಾ ಇದಾವೆ. ನಾವೇನ್ ನ್ಯೂಕ್ಲಿಯರ್ ಕುಟುಂಬಗಳು, ಸೆಲ್ಯುಲಾರ್ ಕುಟುಂಬಗಳು ಅಂತ ಏನ್ ಹೇಳ್ತೀವಿ, ಕೇವಲ ಗಂಡ ಹೆಂಡತಿ ಒಂದು ಮಗು ಇರತಕ್ಕಂತ ಚಿಕ್ಕ ಚಿಕ್ಕ ಕುಟುಂಬಗಳಲ್ಲಿದ್ದಾಗ ಗಂಡ ಹೆಂಡತಿ ಇಬ್ರು ದುಡಿಲಿಕ್ಕೆ ಅಂತೇಳಿ ಹೊರಗಡೆ ಹೋದಾಗ, ಮಗುನ ಯಾವ್ದೋ ಒಂದು ಕಿಂಡರ್ ಗಾರ್ಟನ್ ಎಲ್ಲೋ ಬೇಬಿ ಸಿಟ್ಟಿಂಗ್ ಬಿಟ್ಟು ಬಂದಾಗ, ಮನೇಲಿ ಅಥವಾ ಗೃಹಿಣಿ ಹೊರಗಡೆ ಹೋಗ್ತಾ ಇಲ್ಲ ಒಬ್ಬಳೇ ಇದ್ದಾಳೆ ಅಂತಂದ್ರೆ ಅವಳಿಗೆ ರಕ್ಷಣೆ ಸಮಸ್ಯೆ ಇರುತ್ತೆ. ಅದಷ್ಟೇ ಅಲ್ದಲೆ ಒಬ್ಬಂಟಿತನ ಕಾಡುತ್ತೆ ಅವರಿಗೆ. ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ಅತ್ಯಂತ ನಂಬಿಗಸ್ತ ಒಂದು ಪ್ರಾಣಿ ಅಂತಂದ್ರೆ ನಾಯಿ ಅಥವಾ ಬೆಕ್ಕು. ಅದು ಒಂದು ನಾಯಿ ಇದ್ಬಿಟ್ರಂತೂ ಒಬ್ಬ ಕಾವಲುಗಾರನ್ನ ಮನೇಲಿ ನಾವು ಇಟ್ಕೊಂಡಂಗೆ ಅಂದ್ರೆ ಇಲ್ಲಿ ನಾಯಿಯಿಂದ ನಮಗೆ ರಕ್ಷಣೆ ಸಿಗುತ್ತೆ, ಜೊತೆಗೆ ಒಬ್ರು ಇದ್ದಾರೆ ಅನ್ನೋ ಒಂದು ಸಂಗಾತಿ ಅನ್ನೋ ಒಂದು ಭಾವನೆನೂ ಸಿಗುತ್ತೆ. ಜೊತೆಗೆ ಈಗೆಲ್ಲ ಏನಾಗಿದೆ ಅಂತಂದ್ರೆ ಸಾಕಷ್ಟು ಈ ಸಾಕು ಪ್ರಾಣಿಗಳ ನಾಯಿಗಳನ್ನ ತರಬೇತಿ ನೀಡ್ಬಿಟ್ಟು, ಅವು ಎಷ್ಟು ಮಟ್ಟಿಗೆ ತರಬೇತಿ ನೀಡಿದಾರಂದ್ರೆ ಒಬ್ಬ ಸಣ್ಣ ಮಗುವನ್ನ ತೊಟ್ಟಲಲ್ಲಿರೋ ಮಗುವನ್ನ ತೂಗಿ ಮಗುವನ್ನ ಸಂಭಾಳಿಸುವಷ್ಟು ಅವು ತರಬೇತಿ ಹೊಂದಿದಾವೆ. ಆಮೇಲೆ ತುಂಬಾ ವಯಸ್ಸಾದವ್ರನ್ನ ಅಥವಾ ಕಣ್ಣು ಕಾಣದೇ ಇದ್ದವ್ರನ್ನ ಮನೆಯೊಳಗಡೆ ಮನೆಯಿಂದ ಹೊರಗಡೆ ಅವ್ರಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ, ಅವ್ರಿಗೆ ಟಾಯ್ಲೆಟ್ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈನಪ್ ಆಗಿರ್ತಕ್ಕಂಥ ನಾಯಿಗಳಿದಾವೆ. ಮತ್ತೆ ಇನ್ನೂ ಹೆಚ್ಚು ಅಂತಂದ್ರೆ ಕೆಲವೊಂದು ಈಗ ನಾವೆಲ್ಲ ಸುಮಾರು ಕೇಳ್ತೀವಿ, ಅನೇಕ ಕಡೆ ಭಯೋತ್ಪಾದನೆ ಇದೆ, ಯಾರೋ ಕಳ್ಳರು ನುಗ್ಗಬಹುದು ಅಥವಾ ಯಾರ ಶಸ್ತ್ರಧಾರಿಗಳು ನುಗ್ಗಬಹುದು ಮನೆಗೆ. ಅಂತ ಸಂದರ್ಭದಲ್ಲೂ ಕೂಡ ಅಂತಹ ಆಗಂತುಕರನ್ನ ಎದುರಿಸಿ ಮನೆಯವ್ರನ್ನ ಕಾಪಾಡುವಷ್ಟು ತರಬೇತಿ ಪಡೆದಂತ ಅನೇಕ ಶ್ವಾನಗಳು ನಮ್ಮಲ್ಲಿದ್ದಾವೆ. ಹಾಗಾಗಿ ನಾಯಿ ನಮಗೆ ಕೇವಲ ಬರೀ ಮನಸ್ಸಿನ ಸಂತೋಷಕ್ಕಷ್ಟೇ ಅಲ್ಲ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಕೂಡ ನಾಯಿಗಳನ್ನ ಸಾಕಬಹುದು. ಆಮೇಲೆ ರಾತ್ರಿ ನಾವೆಲ್ಲ ಮಲಗಿರ್ತೀವಿ, ಎಲ್ಲರೂ ದುಡಿದು ದಣದು ನಮ್ದೇ ಆದಂತ ಜಂಜಾಟಗಳ ಮುಳುಗಿ ರಾತ್ರಿ ನಿಮ್ಮದಿಂದ ಮಲಗಬೇಕು ಅಂದ್ರೆ, ಮನೆ ಹೊರಗಡೆ ಒಂದು ನಾಯಿ ಇತ್ತು ಅಂದ್ರೆ ನಮ್ಮನ್ನ ಕಳರ ಕಾಟದಿಂದ ಯಾವುದೇ ಒಂದು ಹೊರಗಿನ ದಾಳಿಯಿಂದ ನಮ್ಮನ್ನ ರಕ್ಷಿಸಲಿಕ್ಕೆ ಆಗ ಕೂಡ ನಾಯಿ ಬೇಕಾಗತ್ತೆ. ಆಮೇಲೆ ಇತ್ತೀಚೆಗೆ ಹಲವಾರು ವೈಜ್ಞಾನಿಕ ಸಂಶೋಧನೆಗಳು ಕೂಡ ನಡೆದಿದ್ದಾವೆ. ಯಾರು ಮುದ್ದು ಪ್ರಾಣಿಗಳನ್ನ ಕುಟುಂಬದಲ್ಲಿ ಸಾಕಿದ್ದಾರೆ ಅಂಥವ್ರ ಮನೆಯಲ್ಲಿ ಈ ಮಾನಸಿಕ ಒತ್ತಡಗಳು, ರಕ್ತದೊತ್ತಡಗಳು, ನಾವೇನೀಗ BP ಶುಗರ್ ಅಂತ ಹೃದಯಾಘಾತಗಳು ಅಂತಹ ಒಂದು ಸಮಸ್ಯೆಗಳು ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳಿ ಅದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅಂದಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ನಾಯಿ ಅವಶ್ಯಕತೆ ಇದೆ. ಯಾಕಂದ್ರೆ ಒಂದು ನಾಯಿ ಇದೆ ಅಂದ್ರೆ ಬೆಳಿಗ್ಗೆ ಅದನ್ನ ಟಾಯ್ಲೆಟ್ ಮಾಡ್ಲಿಕ್ಕಾದ್ರೂ ನಾವು ಹೊರಗಡೆ ವಾಕ್ ಮಾಡ್ಲಿಕ್ಕೆ ಒಂದು ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕಾಗತ್ತೆ, ಹಾಗೆ ಅದ್ರ ಜೊತೆ ನಮಗೂ ವಾಕ್ ಆಗುತ್ತೆ, ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಇವೆಲ್ಲ ನಮ್ಮ ಅನುಕೂಲತೆಗಳ ಹೆಸರು. ಸರ್, ನಿಜವಾಗ್ಲೂ ಈಗ ಮೀನು ಸಾಕು ಪ್ರಾಣಿ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ, ಆದ್ರೂ ಸಹ ಈಗ ಮನೆಯಲ್ಲಿ ಒಂದು ಅಕ್ವೇರಿಯಂ ಇಟ್ಕೊಂಡಿರ್ತಾರೆ, ಆಮೇಲೆ ಹೊರಗಡೆಯಿಂದ ಬಂದ ಕೂಡಲೇ ಅಕ್ವೇರಿಯಂ ಒಂದೊಂದ್ಸರಿ ನೋಡ್ತಾರೆ, ಆ ಮೀನುಗಳಲ್ಲಿ ಚಲನೆ ಎಲ್ಲ ನೋಡ್ತಾರೆ. ಇದರಿಂದಲೂ ಸಹ ನಮ್ಮ ರಕ್ತದ ಒತ್ತಡದ ಮೇಲೆ ಈ ರೀತಿಯ ಮೀನಿನ ಚಲನೆಯನ್ನ ನೋಡ್ತಾ ಕೂತ್ಕೊಂಡಾಗ ಪರಿಣಾಮ ಉಂಟಾಗುತ್ತೆ, BP ಕಡಿಮೆ ಆಗುತ್ತೆ ಅಂತ ಹೇಳಿ ಇತ್ತೀಚಿನ ಸಂಶೋಧನೆಗಳು ಹೇಳುತ್ತೆ. ಸರ್, ಈಗ ಅನುಕೂಲಗಳನ್ನೇನ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ಇದೆ ಅಲ್ವಾ ಸರ್? ಇದರಿಂದ ಇದೆ ಸರ್, ಖಂಡಿತವಾಗ್ಲು ಇದು ಅನುಕೂಲತೆಗಳು ಮತ್ತು ಸಮಸ್ಯೆಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಈಗ ನಮ್ಮಲ್ಲಿ ಅನುಕೂಲತೆಗಳು ಜಾಸ್ತಿ ಇದಾವೆ, ಆದರೆ ನಾವು ಒಂದು ಪ್ರಾಣಿಯನ್ನು ಸಾಕುವಾಗ ಅದರ ಅನಾನುಕೂಲತೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಸಾಕು ಪ್ರಾಣಿಗಳಲ್ಲಿ ಅಂದ್ರೆ ಬೆಕ್ಕು ಮತ್ತು ನಾಯಿಗಳನ್ನು ನಾವು ಮುಖ್ಯವಾಗಿ ಇಟ್ಕೊಂಡಾಗ ಎರಡು ಮುಖ್ಯವಾದ ಸಮಸ್ಯೆಗಳು ಬರ್ತವೆ. ಒಂದೇದು ವರ್ತನೆ ಸಮಸ್ಯೆ ಅಂತ ಅಂದ್ರೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದು ಒಂದು ಬಹಳ ಮುಖ್ಯವಾದ್ದು. ಎರಡನೇದು ಆರೋಗ್ಯ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ರೋಗಗಳು, ಅಂದ್ರೆ ನಾವು ಏನು ಪ್ರಾಣಿಜನ್ಯ ಮಾನವ ರೋಗಗಳು ಅಥವಾ ಜೂನಾಟಿಕ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ಅವು, ಇವು ಎರಡು ಮಾತ್ರ ಮುಖ್ಯವಾದ ಸಮಸ್ಯೆಗಳು ನಾನು ಇಲ್ಲಿ ಪಟ್ಟಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವರ್ತನೆ ಸಮಸ್ಯೆ, ವರ್ತನೆ ಸಮಸ್ಯೆ ಅಂದ್ರೆ ಆಕ್ಚುಲಿ ವರ್ತನೆ ಅನ್ನೋದು ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಯಾವುದೇ ಒಬ್ಬ ಮನುಷ್ಯನಾಗ್ಲಿ ಪ್ರಾಣಿ ಆಗ್ಲಿ ಅವನು ಇನ್ನೊಬ್ಬದ ಪ್ರಾಣಿ ಅಥವಾ ಇನ್ನೊಂದು ಮನುಷ್ಯನ ಜೊತೆ ಅವನು ನಡ್ಕೊಳ್ಳೋ ರೀತಿನ ನಾವು ವರ್ತನೆ ಅಂತ ಹೇಳ್ತೀವಿ. ಇಲ್ಲಿ ವರ್ತನೆ ಸಮಸ್ಯೆ ಅಂದಾಗ ಏನಾಗುತ್ತೆ ಅಂತಂದ್ರೆ ಅದು ಮಾಮೂಲಿಗಿಂತ ಭಿನ್ನವಾಗಿ ನಡ್ಕೊಳ್ಳೋದು, ಮಾಮೂಲಿಗಿಂತ ಭಿನ್ನವಾಗಿ ವರ್ತಿಸೋದು, ಅದನ್ನ ನಾವು ವರ್ತನೆ ಸಮಸ್ಯೆ ಅಂತ ನಾವು ಇಲ್ಲಿ ಕರಿಬೇಕಾಗತ್ತೆ. ಅದ್ರಲ್ಲಿ ಮುಖ್ಯವಾಗಿ ಅಂತಂದ್ರೆ ಕೋಪ. ಈಗ ಕೋಪ ಕೂಡ ಒಂದು ವರ್ತನೆ ಸಮಸ್ಯೆ, ಅದು ಈ ನಾಯಿಗಳಲ್ಲಿ ಮತ್ತೆ ಬೆಕ್ಕುಗಳಲ್ಲಿ ಬಹಳ ಮುಖ್ಯವಾದಂತ ವರ್ತನೆ ಸಮಸ್ಯೆ. ಯಾಕಂದ್ರೆ ಕೋಪ ಅನ್ನೋದು ಮನುಷ್ಯನಿಗೆ ಎಷ್ಟು ಅದು ತೊಂದರೆ ಕೊಡುತ್ತೋ ಅದೇ ರೀತಿ ನಾಯಿಗಳಲ್ಲೂ ಕೂಡ ಕೋಪ ಅನ್ನೋದು ಬಹಳ ಮುಖ್ಯವಾದ ಒಂದು ವರ್ತನೆ ಸಮಸ್ಯೆ. ಸಾಮಾನ್ಯವಾಗಿ ಈ ಕೋಪ ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನು ವರ್ಗೀಕರಣ ಮಾಡ್ತೀವಿ ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ. ಸಾಮಾನ್ಯವಾಗಿ ಇಲ್ಲಿ ನಾವು ನಾಯಿಗಳು ಬೆಕ್ಕುಗಳಲ್ಲಿ ತಗೊಂಡಾಗ ಮೇಲರಿಮೆ ಕೋಪ ಅಂತ ಕರಿತೀವಿ, ಅಂದ್ರೆ ಡಾಮಿನೆನ್ಸ್ ಅಗ್ರೆಷನ್ ಅಂತ. ಮೇಲರಿಮೆ ಕೋಪ ಅಂದ್ರೆ ತನಗಿಂತ ಇನ್ನೊಂದು ಯಾವ್ದೋ ಸಾಕು ಪ್ರಾಣಿನ ನಮ್ಮ ಯಜಮಾನ ಜಾಸ್ತಿ ಪ್ರೀತಿಸ್ತಾನೆ, ಅಥವಾ ನನಗಿಂತ ಅಂದ್ರೆ ನಾಯಿಗಿಂತ ಬೇರೆ ಮನೇಲಿ ಯಾರೋ ಒಂದು ಮಗುನ ಹೆಚ್ಚು ಅವನು ಪ್ರೀತಿಸ್ತಾನೆ ಅಂದಾಗ ತನ್ನ ಪ್ರೀತಿಯನ್ನ ಕಸ್ಕೋತಾ ಇದೆ ಕಸ್ಕೊಳ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದು ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತೆ. ಅದನ್ನ ಸಾಮಾನ್ಯವಾಗಿ ನಾವು ಮೇಲರಿಮೆ ಕೋಪ ಅಂತೀವಿ. ಇದು ಮನುಷ್ಯರಲ್ಲಿ ಇರತಕ್ಕಂಥದ್ದು, ಖಂಡಿತವಾಗ್ಲಿ ಈ ಸಮಸ್ಯೆ ಮನುಷ್ಯರಲ್ಲೂ ಕೂಡ ಇದೆ. ಅದೇ ರೀತಿ ಎರಡನೇದಾಗಿ ಹೇಳಿದಾಗ ನೋವಿನಿಂದ ಪ್ರಚೋದಿಸಲ್ಪಟ್ಟಂತ ಕೋಪ ಅಂತ ಅಂದ್ರೆ, ಯಾರೋ ಈಗ ಮಕ್ಕಳು ಸಾಮಾನ್ಯವಾಗಿ ಏನ್ ಮಾಡ್ತವೆ ಅಂದ್ರೆ, ಮನೇಲಿ ಒಂದು ಮುದ್ದು ನಾಯಿನೋ ಬೆಕ್ಕೋ ಇದೆ ಅಂದಾಗ ಅದು ಅವ್ರಿಗೆ ಒಂದು ಆಟದ ವಸ್ತುವಾಗಿ ಪರಿಣಮಿಸ್ಬಿಡುತ್ತೆ. ಅವಾಗ ಅವು ತಾವು ಹಿಡ್ಕೊಂಡಿರ್ತಕ್ಕಂತ ಪೆನ್ ಅನ್ನು ಅಥವಾ ಯಾವ್ದೋ ಒಂದು ಚೂಪಾದ ವಸ್ತುವನ್ನು ಪೆನ್ಸಿಲ್ ಇಂದ ಅದಕ್ಕೆ ಚುಚ್ಚಿದಾಗ ಅದಕ್ಕೆ ನೋವಾಗತ್ತೆ. ಈಗ ಅದಕ್ಕೂ ಕೂಡ ಪಾಪ ನೋವನ್ನ ಸಹಿಸೋ ಒಂದು ಶಕ್ತಿ ಇದ್ರೂ ಕೂಡ ಅದು ಕೋಪ ಬಂದೇ ಬರುತ್ತೆ. ಅಷ್ಟೇ ಅಲ್ಲ ಸರ್, ಈಗ ತುಂಬಾ ಮುದ್ದಾಗಿದೆ, ನಮ್ ಜೊತೆ ತುಂಬಾ ಸ್ನೇಹದಿಂದ ಇದೆ, ಸಲಿಗೆ ಇದೆ ಇದೆ ಅಂತಂದಾಗ ಅದ್ರ ಕಿವಿಯನ್ನು ಹಿಡಿದು ಎತ್ತೋದು, ಬಾಲವನ್ನ ಹಿಡಿದು ಎಳೆಯೋದು, ಕಾಲನ್ನು ಹಿಡಿದು ಎಳೆಯೋದು, ಈ ತರ ಮಾಡಿದಾಗ ಸ್ವಲ್ಪ ಹಿಂಸೆ ಆಗುತ್ತೆ, ಅವಕ್ಕೂ ಆಗುತ್ತೆ. ಅದು ತನ್ನನ್ನು ರಕ್ಷಣೆ ಮಾಡಿಕೊಳ್ಳಕ್ಕೋಸ್ಕರ ಅವಾಗೂ ಕೂಡ ಅದು ಕೋಪವನ್ನ ವ್ಯಕ್ತಪಡಿಸುತ್ತೆ. ಅದಕ್ಕೆ ನಾವೇನಂತೀವಿ, ಆ ನೋವಿನಿಂದ ಆದಂತ ಕೋಪ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಹೆದರಸ್ಯದಿಂದ ಬರತಕ್ಕಂತ ಕೋಪ ಅಂದ್ರೆ, ನಾವು ಥ್ರೆಟನ್ಡ್ ಇಂಡ್ಯೂಸ್ಡ್ ಅಗ್ರೆಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅಂತಂದ್ರೆ ಈಗ ನಾವ್ ಯಾರೋ ಒಬ್ರು ಆಗಂತಕರು ಬರ್ತಾರೆ, ಹೊಸಬ್ರು, ಅದು ನಾಯಿ ನನಗೆ ಕಚ್ಚಬಹುದು ಅಥವಾ ನನಗೆ ತೊಂದರೆ ಕೊಡಬಹುದು ಅನ್ನೋದ್ರಿಂದ ಕೈಯಲ್ಲೊಂದು ಕೋಲನ್ನು ಹಿಡ್ಕೊಂಡು ಅಥವಾ ಕಲ್ಲು ಹಿಡ್ಕೊಂಡು ಅದನ್ನ ಹೆದರ್ಸಕ್ ನೋಡ್ತಾರೆ. ಅವಾಗ ಕೂಡ ಅದು ಕೋಪದಿಂದ ಬೊಗಳುತ್ತೆ, ಅವಾಗ ಕೂಡ ಕೋಪ ಬರುತ್ತೆ ಅದಕ್ಕೆ. ಆಮೇಲೆ ರಕ್ಷಣಾಕಾರದಲ್ಲಿ ಬರ್ತಕ್ಕಂತ ಕೋಪ. ಈಗ ಸಾಮಾನ್ಯವಾಗಿ ಕೆಲವೊಂದು ನಾಯಿಗಳಲ್ಲಿ ನಮ್ಮಲ್ಲಿ ಹಲವಾರು ತಳಿಗಳಿದಾವೆ. ಕೆಲವೊಂದು ತಳಿ ನಾಯಿಗಳನ್ನ ನಾವು ಕೇವಲ ನಮ್ಮ ರಕ್ಷಣೆಗೋಸ್ಕರ ಅಥವಾ ನಮ್ಮ ಮನೆ ಫ್ಯಾಕ್ಟರಿ ತೋಟದ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತೀವಿ. ಹಾಗಾಗಿ ಅದು ಏನ್ ಮಾಡುತ್ತೆ, ತನ್ನದೊಂದು ಪರಿಧಿ ಇರುತ್ತೆ. ಆ ತನ್ನ ಬೌಂಡ್ರಿ ಒಳಗೆ ಯಾರೇ ಒಬ್ರು ಆಗಂತಕರು ಹೊಸಬರು ಬಂದು ಕೂಡ ಅದು ತನ್ನ ಇದನ್ನ ಜಾಗವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಅವ್ರನ್ನ ಓಡುತ್ತೆ, ಕೋಪ ಬರುತ್ತೆ. ಅದು ಕೂಡ ರಕ್ಷಣೆ ಕಾರ್ಯದಲ್ಲಿ ಬರ್ತಕ್ಕಂಥ ಕೋಪ. ಇನ್ನೂ ಒಂದು ಬಹಳ ವಿಶಿಷ್ಟವಾದಂತ ಕೋಪ ಇದೆ, ಅದು ಲೈಂಗಿಕ ಸಮಯದಲ್ಲಿ ಬರ್ತಕ್ಕಂಥ ಕೋಪ ಅಂದ್ರೆ, ಅದು ಒಂದು ಯಾವ್ದೋ ಒಂದು ಸಂಗಾತಿ ಜೊತೆ ಅದು ಸೇರ್ಲಿಕ್ಕೆ ಹೋದಾಗ ಬೇರೆ ಯಾವ್ದಾದ್ರೂ ನಾಯಿ ಅಥವಾ ಬೇರೆ ಪ್ರಾಣಿ ಬಂದು ಅಥವಾ ಇವನೇ ಮನುಷ್ಯನೇ ಅದನ್ನ ಏನಾದ್ರು ತಪ್ಪಿಸ್ಲಿಕ್ಕೆ ಹೆದರ್ಸಿ ಓಡಿದಾಗ ಅದು ಕೋಪ ಬಂದ್ಬಿಟ್ಟು ಅವನ ಮೇಲೆ ಅದು ಆಕ್ರಮಣ ಮಾಡಬಹುದು, ಅಟ್ಯಾಕ್ ಮಾಡಬಹುದು. ಅದು ಕೂಡ ಒಂದು ಕೋಪದ ಒಂದು ವಿಧ. ಅದೇ ರೀತಿ ಬೇಟೆಯಾಡುವಾಗ ಕೂಡ, ಅದು ಯಾವ್ದೋ ಒಂದು ಪ್ರಾಣಿಯನ್ನ ಬೇಟೆಯಾಡಿ ತಿನ್ನ ಅಂತ ಸಮಯದಲ್ಲಿ ಯಾರಾದ್ರೂ ಅದಕ್ಕೆ ತೊಂದರೆ ಕೊಟ್ರೆ ಅಥವಾ ಬೇರೆ ಇನ್ನೊಂದು ಪ್ರಾಣಿ ಅದಕ್ಕೆ ಆ ಬೇಟೆಯನ್ನ ಕಸಿಲಿಕ್ಕೆ ಬಂದಾಗ ಅವಾಗ ಕೂಡ ಕೋಪದಿಂದ ಆ ಇನ್ನೊಂದು ಪ್ರಾಣಿಯ ಮೇಲೆ ಅದು ಅಟ್ಯಾಕ್ ಮಾಡುತ್ತೆ. ಅದು ಕೂಡ ನಾವು ಒಂದು ಕೋಪದ ಒಂದು ಇದು ಆಗುತ್ತೆ. ಆಮೇಲೆ ಇನ್ನೂ ಎಷ್ಟೊಂದು ಸ್ವಾರಸ್ಯಕರವಾಗಿದೆ ಅಂತಂದ್ರೆ, ತಾನು ಸಾಕಿರೋ ಯಜಮಾನ ಬೇರೆ ಬೇರೆ ಸಂದರ್ಭದಲ್ಲಿ ಅದರ ಮಕ್ಕಳ ಜೊತೆ ಆಗ್ಲಿ ಬೇರೆಯವ್ರ ಜೊತೆ ಆಗ್ಲಿ ಜಾಸ್ತಿ ಹೊತ್ತು ತನಗಿಂತ ಬೆರ್ತಾಗ ಆ ನಾಯಿ ಹೆಚ್ಚೆಚ್ಚು ತಿನ್ನೋದ್ರ ಮೂಲಕ ತನ್ನ ಕೋಪ ವ್ಯಕ್ತಪಡಿಸುತ್ತಂತೆ ಅಥವಾ ತನ್ನ ಬೇಸರನ್ನು ವ್ಯಕ್ತಪಡಿಸುತ್ತಂತೆ. ಇನ್ನೂ ಕೆಲವೊಂದು ಸಮಯದಲ್ಲಿ ಆ ನೇರವಾಗಿ ಆ ಮಗುವಿಗೆ ತೊಂದರೆ ಕೊಡಕ್ ಆಗದೇನೆ ಆ ಮಗುವಿನ ಹೇಸಿಗೆ ತಿನ್ನೋದು ಅಥವಾ ಅದ್ರ ಬಟ್ಟೆಗಳನ್ನ ಎಲ್ಲ ತಗೊಂಡೋಗಿ ಬಚ್ಚಿಡೋದು ಇವನ್ನೆಲ್ಲ ಅದು ಮಾಡುತ್ತೆ. ಅಂದ್ರೆ ಇದು ಕೂಡ ವರ್ತನೆಯ ಸಮಸ್ಯೆಗಳಲ್ಲಿ ಒಂದು. ಅಂದ್ರೆ ಒಂದು, ನಾವು ಸಣ್ಣ ಚಿಕ್ಕ ಮಗು ಮನೇಲಿ ಇದ್ದಾಗ ಸಾಮಾನ್ಯವಾಗಿ ಸಾಕುಪ್ರಾಣಿ ಸಾಕಾರ ಇವನ್ನೆಲ್ಲ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋದು ಬಹಳ ಅವಶ್ಯಕತೆ. ಯಾಕಂದ್ರೆ ಅದು ಏನೋ ಒಂದ್ ಸಂದರ್ಭದಲ್ಲಿ ಗೊತ್ತಿಲ್ಲದೇನೆ ಮಗುವನ್ನ ಕಚ್ಚಿ ಬಿಡಬಹುದು. ಹಾಗಾಗಿ ತುಂಬಾ ಚಿಕ್ಕ ಮಕ್ಕಳಿದ್ದವರು ಸಾಮಾನ್ಯವಾಗಿ ಸಾಕು ನಾಯಿ ಸಾಕ್ಬೇಕಾದ್ರೆ ಅದಕ್ಕೊಂದು ಪರಿಧಿ ಇಟ್ಟು ಅದ್ರ ಒಳಗೇನೆ ಸಾಕ್ಬೇಕು, ಇಲ್ಲದೆ ಇದ್ರೆ ಆ ಸಮಯದಲ್ಲಿ ಅವ್ರು ಅವಾಯ್ಡ್ ಮಾಡೋದೇ ಬಹಳ ಒಳ್ಳೇದು ಅಂತ ನನ್ನ ಒಂದು ಇದು ಸರ್. ಅದು ಆಮೇಲೆ ಇದು ಒಂದಾಯ್ತು. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ, ಮೊದ್ಲಿಂದ ನಾವು ನಮ್ಮ ಮನೇಲಿ ನಾಯಿ ಸಾಕಿರ್ತೀವಿ, ಮನೆಯಲ್ಲಿ ಏನೋ ಒಂದು ಹೊಸದಾಗಿ ಒಂದು ಮಗು ಹುಟ್ಟುತ್ತೆ, ಮೊಮ್ಮಗನೋ ಏನೋ ಮಗು ಹುಟ್ಟಿದಾಗ ಆ ಮಗುವಿನ ಅಳುವನ್ನು ಕೇಳಿ ಅವಾಗ ಕೂಡ ಅದು ಗಾಬರಿಗೊಂಡು ಬೋಗ್ಲಕ್ ಶುರು ಆಗತ್ತೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಅದು ಪ್ರಚೋದನೆಗೊಂಡು ಅದನ್ನ ಅಟ್ಯಾಕ್ ಮಾಡಬಹುದು. ಅದು ಕೂಡ ಒಂದು ವರ್ತನೆಯ ಒಂದು ಸಮಸ್ಯೆನೇ ಆಗುತ್ತೆ. ಅದು ಇವಿಷ್ಟು ವರ್ತನೆ ಸಮಸ್ಯೆಗಳು. ಸರ್, ಈಗ ವರ್ತನೆ ಸಮಸ್ಯೆಗಳು ಯಾವ್ಯಾವ್ದು ಅಂತ ನೀವು ವಿವರವಾಗಿ ತಿಳಿಸಿದ್ರಿ. ಈ ಸಮಸ್ಯೆಗೆ ಅಥವಾ ಈ ವರ್ತನೆಯ ಬದಲಾವಣೆಗೆ ಕಾರಣಗಳೇನು ಸರ್? ಸರ್, ಸಾಮಾನ್ಯವಾಗಿ ನಾವು ಎರಡು ಕಾರಣಗಳನ್ನ, ಮುಖ್ಯ ಕಾರಣಗಳನ್ನ ಕೊಡ್ತೀವಿ. ಒಂದನೇದು ಅನುವಂಶಿಕ ಕಾರಣಗಳು ಅಂತ, ಅಂದ್ರೆ ಹುಟ್ಟಿನಿಂದನೇ ಬಂದಂತ ಕಾರಣಗಳು. ಎರಡನೇದು ರೂಢಿಸಿಕೊಂಡ ಕಾರಣಗಳು, ಅಂದ್ರೆ ಅದು ಬೆಳೆದಂತ ಪರಿಸರದಲ್ಲಿ ವಾತಾವರಣದಲ್ಲಿ ಅದು ಕಲ್ತಂತ ವರ್ತನೆ ಸಮಸ್ಯೆಗಳು. ಇಲ್ಲಿ ಅನುವಂಶೀಯ ಕಾರಣಗಳು ಅಂತಂದ್ರೆ, ಸಾಮಾನ್ಯವಾಗಿ ನಾಯಿ ಹುಟ್ಟಿನಿಂದಲೇ ಅದು ಕೋಪಿಷ್ಟ ಪ್ರಾಣಿನೇ. ಅದು ಎಷ್ಟೇ ಮುದ್ದಾಗಿದ್ರು ಕೂಡ ಅದರ ಒಂದು ಮುಖ್ಯ ವರ್ತನೆ ಅಂದ್ರೆ ಕೋಪ. ಅದು ಏನಾಗುತ್ತೆ ಸರ್, ಒಂದೊಂದು ತಳಿಗೆ ಒಂದೊಂದು ಇದಿದೆ. ನಾವೇನು ಡಿಗ್ರಿ ಅಂತ ಏನ್ ಕರಿತೀವಿ, ಕೋಪದ ಒಂದು ತೀವ್ರತೆ ಅಂತ ಕರಿತೀವಿ, ಅದು ಒಂದೊಂದು ತಳಿಗೆ ಅನುಸಾರವಾಗಿ ಒಂದೊಂದ್ ತರ ಇರುತ್ತೆ. ಸಾಮಾನ್ಯವಾಗಿ ಉದಾಹರಣೆ ಕೊಡಬೇಕು ಅಂದ್ರೆ, ಕಾಕರ್ ಸ್ಪೇನಿಯಲ್ ಮತ್ತು ಜರ್ಮನ್ ಶೆಫರ್ಡ್ ಅನ್ನೋ ಒಂದು ತಳಿಯ ನಾಯಿಗಳಿದಾವೆ. ಇವು ಬೇರೆ ಎಲ್ಲಾ ಜಾತಿ ನಾಯಿಗಳಿಗೆ ಹೋಲಿಸಿದ್ರೆ ಇವೆರಡು ಜಾತಿ ನಾಯಿಗಳಲ್ಲಿ ಕೋಪ ತುಂಬಾ ಜಾಸ್ತಿ ಇರುತ್ತೆ. ಅವು ಕೋಪನ ಬಹಳ ಬೇಗ ವ್ಯಕ್ತಪಡಿಸ್ತವೆ. ಆಮೇಲೆ ಈಗ ಲಿಂಗ ತಾರತಮ್ಯ ತಗೊಂಡಾಗ ಗಂಡು ನಾಯಿಗಳಿಗೆ ಹೆಣ್ಣು ನಾಯಿಗಳಿಂದ ಕೋಪ ಜಾಸ್ತಿ, ಗಂಡು ನಾಯಿಗಳು ಸ್ವಲ್ಪ ಜಾಸ್ತಿ ಕೋಪಿಷ್ಟ. ಅದೇ ರೀತಿ ನಾ ಮೊದಲೇ ನಿಮಗೆ ಹೇಳಿದೆ ಹಿಂದೆ ಮೇಲರ್ಮೆ ಕೋಪ ಅಂತ, ಅಂತಹ ಒಂದು ಮೇಲರ್ಮೆ ಕೋಪ ಈ ಇಂಗ್ಲಿಷ್ ಪೇನಿಯಲ್ಲು, ಡಾಬರ್ಮನ್ನು, ಆಮೇಲೆ ಟಾಯ್ ಪೂಡಲ್ಲು ಮತ್ತೆ ಲಾಸ್ಯಾಪ್ಸು ಈ ತಳಿಯ ನಾಯಿಗಳಲ್ಲಿ ಈ ಮೇಲರ್ಮೆ ಕೋಪ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಪೊಸೆಸಿವ್ ಅಗ್ರೆಷನ್ ಅಂತಂದ್ರೆ ತನ್ನ ವಸ್ತುವನ್ನ ಬೇರೆಯವ್ರು ಯಾರು ಕಸ್ಕೊಂಡಾಗ, ತನ್ನ ಮರಿಗಳನ್ನು, ತನ್ನ ಆಹಾರವನ್ನು ಅಥವಾ ತಾನು ಆಟ ಆಡ್ತಿರೋ ವಸ್ತುವನ್ನು ಬೇರೆಯವ್ರು ಯಾರು ಕಿತ್ಕೊಂಡಾಗ ಅವಾಗ ಕೋಪ ಬರುತ್ತೆ. ಆ ತರದ ಕೋಪ ಈ ಕಾಕರ್ ಸ್ಪೇನಿಯಲ್ ಜಾತಿಯ ನಾಯಿಗಳಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿ ಜರ್ಮನ್ ಶೆಪರ್ಡ್ ತಳಿಯ ನಾಯಿಗಳಲ್ಲಿ ಈ ರಕ್ಷಣೆ ಅಥವಾ ಕಾವಲು ಕಾಯುವ ಟೈಮಲ್ಲಿ ಯಾರು ಅದಕ್ಕೆ ತೊಂದರೆ ಕೊಟ್ಟಾಗ ಅದಕ್ಕೆ ಅತಿ ಬೇರೆ ಎಲ್ಲಾ ಸಮಯಕ್ಕಿಂತ ಹೆಚ್ಚು ಕೋಪ ಬರುತ್ತೆ. ಇವು ಈ ಅನುವಂಶೀಯ ಕಾರಣಗಳು, ಅಂದ್ರೆ ಆ ತಳಿಗೆ ಸಂಬಂಧಪಟ್ಟಂತ ಹುಟ್ಟಿನಿಂದಲೇ ಬಂದಿರತಕ್ಕಂತ ಕಾರಣಗಳು ಸರ್ವು. ಇನ್ನು ಇದು ಹುಟ್ಟಿನಿಂದ ಬಂದಂತಹ ಕಾರಣಗಳಾಯಿತು. ಈಗ ತಾವು ಬೆಳೆಯುವಂತಹ ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಅವು ರೂಢಿಸಿಕೊಂಡಂತಹ ಬದಲಾದ ವರ್ತನೆ ಅದು ಹೇಗೆ ಉಂಟಾಗುತ್ತೆ ಸರ್? ಈಗ ಏನಾಗುತ್ತೆ, ನಾಯಿಯನ್ನ ಮರಿಯಿಂದ ಬೆಳೆಸುವ ಹಂತದಲ್ಲಿ ಅದರ ಪಾಲಕರು ಅಲಕ್ಷ್ಯತನದಿಂದ ಅದನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡದೇ ಇರೋದು, ಅದನ್ನ ಪ್ರೀತಿಯಿಂದ ಕಾಣದೇ ಇರೋದು, ಅಥವಾ ಅಲ್ಲಿ ಮನೆಯಲ್ಲಿರ್ತಕ್ಕಂತ ಈ ತುಂಟ ಮಕ್ಕಳು ಅದನ್ನ ನೀವು ಹೇಳದಂಗೆ ಕಿವಿ ಹಿಡಿದು ಎಳೆಯೋದು, ಅಥವಾ ಅದನ್ನ ಯಾವ್ದಾದ್ರು ಚೂಪಾದ ವಸ್ತುವಿಂದ ಚುಚ್ಚೋದು, ಹೀಗ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ರೀತಿ ಕೆಟ್ಟ ಸ್ವಭಾವನ ಕಲಿಯುತ್ತೆ. ಸಣ್ಣ ಪುಟ್ಟದಕ್ಕೂ ಪ್ರಚೋದನೆ ಸಿಕ್ಕಾಗೆಲ್ಲ ಅದು ಕಚ್ಚಲಿಕ್ಕೆ ಹೋಗೋದು, ಅದನ್ನ ವರ್ತನೆಯನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ. ಇದು ಇವು ಮೇನ್ ಅಂದ್ರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡದೇ ಇರೋದು, ಮತ್ತೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದು, ಇವು ಒಂದು ಇದಕ್ಕೆ. ಆಮೇಲೆ ನಾವು ಒಂದು ಏನ್ ಮಾಡ್ಬೇಕಂದ್ರೆ ಆ ನಾಯಿಗಳನ್ನ ಸಾಕಿದಾಗ ಅದರ ಮಲಮೂತ್ರ ವಿಸರ್ಜನೆಗೆ ಒಂದು ಪ್ರತ್ಯೇಕವಾದ ಸ್ಥಳವನ್ನ ಗುರುತು ಮಾಡಿರ್ಬೇಕು. ಅಲ್ಲಿ ಕರ್ಕೊಂಡು ಹೋದಾಗ ಮಾತ್ರ ಅದು ಸರಿಯಾಗಿ ತನ್ನ ಮಲಮೂತ್ರ ವಿಸರ್ಜನೆ ಕಾರ್ಯನ ಮಾಡೋ ಹಂಗಿರ್ಬೇಕು. ಶಿಸ್ತನ್ನ ಕಲಿಸ್ಬೇಕು ಅದು. ಅದನ್ನ ನೀವು ಅವ್ರು ಕಲಿಸದೆ ಹೋದಲ್ಲಿ ಅದು ಯಾವ ಜಾಗದಲ್ಲಿ ಬೇಕಾದ್ರೂ ಗಲೀಜ್ ಮಾಡಕ್ ಶುರು ಮಾಡುತ್ತೆ. ಅವಾಗ ಏನಾಗುತ್ತೆ, ಅದು ನಮಗೆ ಸಮಸ್ಯೆ ಆಗುತ್ತೆ. ಇವೆಲ್ಲ ರೂಢಿಸಿಕೊಂಡಂತ ಇವು. ಯಾಕಂದ್ರೆ ಅದಕ್ಕೆ ನಾವು ಒಂದು ಬೆಳಗ್ಗೆ ನಾವು 6 ಗಂಟೆಗೆ ಎದ್ಬಿಟ್ಟು ಅದನ್ನ ವಾಕ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಹೋದಾಗಲೇ ಅದಕ್ಕೆ ಯೂರಿನೇಷನ್, ಟಾಯ್ಲೆಟ್ ಮಾಡ್ಕೊಂಡ್ಬಂದ್ರೆ ಅದು ಆ ಟೈಮಿಗೆ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಲೈಫ್ ಲಾಂಗ್ ಅದೇ ಕೆಲಸ ಮಾಡ್ತಾ ಇರುತ್ತೆ. ನಾವು ಆ ಟೈಮಿಗೆ ಕರ್ಕೊಂಡು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಅದು ಅನಿವಾರ್ಯ, ಅದು ಒತ್ತಡ, ಅದು ನೈಸರ್ಗಿಕ ಒತ್ತಡ. ಅದು ಮನೇಲಿ ಎಲ್ಲಿ ಬೇಕಾದ್ರೂ ಅದು ಗಲೀಜ್ ಮಾಡಬಹುದು. ಇದು ಕೂಡ ಒಂದು ವರ್ತನೆ ಸಮಸ್ಯೆ ಆಗುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ, ನಾಯಿಗಳು ಮೂಲತಃ ಅದು ಮಾಂಸಾಹಾರಿ ಪ್ರಾಣಿ. ಅದಕ್ಕೆ ಒಂದು ವಯಸ್ಸು ಬಂದ್ಮೇಲೆ, ಅಂದ್ರೆ 4-5 ತಿಂಗಳಿಗಿಂತ ಜಾಸ್ತಿ ದೊಡ್ಡದಾದ್ಮೇಲೆ ಅದು ಕೋರೆ ಹಲ್ಲು ಅಂತ ಬರುತ್ತೆ. ನಾವು ಈ ಮಾಂಸಾಹಾರಿ ಹಲ್ಲುಗಳಂತಾನೆ ಕರಿತೀವಿ ಅದಕ್ಕೆ. ಆ ಹಲ್ಲುಗಳಿಗೆ ಸ್ವಲ್ಪ ಏನಾದ್ರು ಅಗಿಲಿ ಕೊಡ್ಲೇಬೇಕು. ನಾವು ಬರೀ ಮೆತ್ತನ ಆಹಾರ ಕೊಟ್ಟಾಗ ಅದಕ್ಕೆ ಏನಾದ್ರು ಕಚ್ಚಬೇಕು ಅನ್ನೋ ಒಂದು ತುಡಿತ ಇರುತ್ತೆ. ಆ ಕೋರೆ ಹಲ್ಲು ಟೈಮ್ ಅಲ್ಲಿ ಅದಕ್ಕೆ ಏನಾದ್ರೂ ಕಚ್ಚಲಿಕ್ಕೆ ನಾವೊಂದು ಕೃತಕವಾದ ಎಲುಬನ್ನು ಅಥವಾ ಯಾವ್ದಾದ್ರು ಒಂದು ಹಾನಿಕಾರಕವಲ್ಲದಂತ ರಬ್ಬರ್ ಅನ್ನು ಅಥವಾ ಇಲ್ಲದಿದ್ರೆ ಬಿಸ್ಕಿಟ್ ಅನ್ನು ಅಥವಾ ಗಟ್ಟಿ ಚಪಾತಿ ತುಂಡುಗಳನ್ನು, ಒಣಗಿದ ತುಂಡುಗಳನ್ನು ಕೊಟ್ಟಾಗ ಅದು ಅಗದು ಅದನ್ನ ರೂಢಿ ಮಾಡ್ಕೊಳ್ಳುತ್ತೆ. ಒಂದ್ ವೇಳೆ ನಾವು ಆ ಸಮಯದಲ್ಲಿ ಅಂತಹ ಯಾವುದೇ ವಸ್ತುಗಳನ್ನು ಕೊಡದೇ ಇದ್ರೆ ಅದು ಮನೆಯಲ್ಲಿ ಇರ್ತಕ್ಕಂತಹ ಚಪ್ಪಲಿಗಳನ್ನು ಅಥವಾ ಯಾವ್ದಾದ್ರು ಗಟ್ಟಿ ವಸ್ತುಗಳನ್ನು ಮಕ್ಕಳ ಆಟ ಸಾಮಾನುಗಳನ್ನು ಕಚ್ಚಿ ಹಾಳು ಮಾಡೋ ಅಂತ ಒಂದು ದುರಭ್ಯಾಸ ಕಲಿಯುತ್ತೆ. ಸಾಮಾನ್ಯವಾಗಿ ನಾಯಿ ಮೂಳೆ ಅಗಿಯೋದನ್ನ ನಾವು ನೋಡ್ತಾ ಇರ್ತೀವಿ ಅಲ್ಲಲ್ಲಿ, ಬಹುಶಃ ಇದೇ ಕಾರಣಕ್ಕೆ ಇರಬೇಕು. ಇದೇ ಕಾರಣಕ್ಕೆ ಸರ್, ಅದು ಹಲ್ಲು ಬೆಳವಣಿಗೆ ಆದಾಗ, ಅಂದ್ರೆ ನಾವು ಹಾಲು ಹಲ್ಲು ಅಂತ ಏನ್ ಹೇಳ್ತೀವಿ, ಆ ಹಾಲು ಹಲ್ಲುಗಳೆಲ್ಲ ಉದುರ್ಬಿಟ್ಟು ಗಟ್ಟಿಯಾದ ಹಲ್ಲು ಬರತಕ್ಕಂತ ಸಮಯದಲ್ಲಿ ಅದರ ದೌಡೆನಲ್ಲಿ ಒಂಥರ ಅದಕ್ಕೆ ಕುಚ್ಚು ಕುಚ್ಚು ತರ ಸೆನ್ಸೇಷನ್ ಶುರು ಆಗುತ್ತೆ. ಅವಾಗ ಏನಾದ್ರೂ ಅಗಿಲಿಕ್ಕೆ ಬೇಕಾಗತ್ತೆ ಅದಕ್ಕೆ. ಆ ಸಮಯದಲ್ಲಿ ನಾವು ಸರಿಯಾಗಿ ಕೊಡ್ಲಿಲ್ಲ ನಾವು ಅಗಿಲಿಕ್ಕೆ ವಸ್ತುವನ್ನು ಅಂದಾಗ ಅದು ಕೈ ಸಿಕ್ಕಂತ ವಸ್ತುಗಳನ್ನ ಹರಿದು ಕಿತ್ತು ತಿನ್ನಕ್ ಶುರು ಮಾಡುತ್ತೆ. ಹಾಗಾಗಿ ಕೆಲವೊಂದು ನಾಯಿಗಳಿಗೆ ಸಮಸ್ಯೆ ಗೊತ್ತಿರುತ್ತೆ, ಮನೆ ಹೊರಗಡೆ ಚಪ್ಪಲಿ ಬಿಡಬೇಡ್ರಿ, ನಮ್ ನಾಯಿ ಎತ್ಕೊಂಡು ಎಲ್ಲಾರು ಕಚ್ಚಿ ಬೀಸಾಕತ್ತೆ ಅಂತ ಹೇಳ್ತಾರ. ಅಂದ್ರೆ ಆ ಸಮಯದಲ್ಲಿ ಅವ್ರು ಯಾವ್ದಾದ್ರು ಒಂದು ಆರ್ಟಿಫಿಷಿಯಲ್ ಎಲುಬಿನ ತುಂಡನ್ನು ಅಥವಾ ಏನಾದ್ರು ಗಟ್ಟಿಯಾದ ಬಿಸ್ಕಿಟ್ ಗಳನ್ನು ಅಥವಾ ನಾವು ರಸ್ಕ್ ಅಂತ ಏನ್ ಹೇಳ್ತೀವಿ ಅಂತದ್ ಕೊಟ್ಟಾಗ ಇಂತಹ ಸಮಸ್ಯೆಗಳನ್ನ ನಾವು ನಿಭಾಯಿಸಬಹುದು. ಆಮೇಲೆ ನಾಯಿಗಳಿಗೆ ಅದು ಬಿಡುವಿನ ಸಮಯದಲ್ಲಿ, ನಾವು ಬಿಡುವಾಗಿದ್ದಾಗ ಅದಕ್ಕೆ ಸುಮ್ನೆ ಖಾಲಿಯಾಗಿ ಸುಮ್ನೆ ಕೂತಿದ್ದಾಗ ಒಂದೇನ ರಬ್ಬರ್ ಬಾಲ್ ನೆಸ್ತ್ಬಿಟ್ಟು ಅಥವಾ ಒಂದೇನ್ ಪೇಪರ್ ಪೀಸ್ ನ ಅದನ್ನ ತಗೊಂಡ್ ಬಾ ಅಂತ ಹೇಳಿ ಕೆಲವೊಂದು ನಾವು ಅವನ್ ಕಮ್ಯಾಂಡ್ಸ್ ಅಂತ ಹೇಳ್ತೀವಿ, ಅವನ್ನ ಕೊಟ್ಟು ಅವಕ್ಕೆ ಒಂದಿಷ್ಟು ಆಟದ ಅಭ್ಯಾಸಗಳನ್ನ ಕಲಿಸಿದಾಗ ಅದು ಸಾಮಾನ್ಯವಾಗಿ ದುರಭ್ಯಾಸಗಳನ್ನ ಕಲಿಯಲ್ಲ. ಅದು ನಾವು ಅದಕ್ಕೆ ಯಾವುದೇ ರೀತಿ ತರಬೇತಿ ಕೊಡದೇನೆ ಅದನ್ನ ಅದ್ರ ಪಾಡಿಗೆ ಇರ್ಲಿಕ್ಕೆ ಬಿಟ್ಟಾಗ ಕೂಡ ಏನಾದ್ರೂ ಈ ತರ ದುರಭ್ಯಾಸಗಳನ್ನ ಕಲಿಯಂತ ಒಂದ್ ಸಂದರ್ಭ ಜಾಸ್ತಿ ಇರುತ್ತೆ. ಹೌದು ಡಾಕ್ಟ್ರೆ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡಿರ್ತೀವಿ ಸಾಕು ನಾಯಿಗಳನ್ನ ಮೈದಾನಕ್ಕೆ ಕರ್ಕೊಂಡೋಗಿ ಒಂದು ಚೆಂಡನ್ ದೂರ ಒಗಾಯಿಸ್ಬಿಡ್ತಾರೆ, ಇದು ಓಡೋಗಿ ಆ ಚೆಂಡನ್ ಆರಿಸ್ಕೊಂಡ್ಬರುತ್ತೆ, ಇಲ್ಲ ಪ್ಲಾಸ್ಟಿಕ್ ತಟ್ಟೆನ ಒಂದ್ ಮೇಲೆ ಒಗಾಯಿಸ್ತಾರೆ, ಇದು ಆ ಯಾವ ಸ್ಥಳದಲ್ಲಿ ಬೀಳುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಿ ಅದನ್ನ ತಗೊಂಡ್ ಬಂದು ವಾಪಸ್ ಕೊಡುತ್ತೆ. ಇದು ಒಂದ್ ರೀತಿ ಅವುಗಳಲ್ಲಿ ಶಿಸ್ತನ್ನ ತರಬೇತಿ ಕಲಿಯುತ್ತೆ, ಮತ್ತೆ ಅದಕ್ಕೆ ಆರೋಗ್ಯಕ್ಕೂ ಬಹಳ ಒಂದು ವ್ಯಾಯಾಮ ಆಗುತ್ತೆ, ನಮಗೂ ಕೂಡ ಆರೋಗ್ಯಕ್ಕೆ ವ್ಯಾಯಾಮನೇ ಅದು ಕೂಡ. ಡಾಕ್ಟರ್, ಈಗ ಇದಿಷ್ಟು ಈ ವರ್ತನೆಯ ಸಮಸ್ಯೆಗಳು ಮತ್ತೆ ಅದು ಹೇಗೆ ಪರಿಣಾಮ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸಿದ್ರೆ, ಇನ್ನು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಅದೇ ನಾವು ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂತ ಒಂದಿಷ್ಟು ಏನು ರೋಗಗಳಿದಾವೆ ಅವನ್ನ ಪ್ರಾಣಿಜನ್ಯ ಮಾನವ ರೋಗಗಳು ಅಂತ ಕರಿತೀವಿ, ಅಂದ್ರೆ ಜೂನೋಟಿಕ್ ಡಿಸೀಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇವು ಆ ಪ್ರಾಣಿಗಳ ನೇರ ಸಂಪರ್ಕದಿಂದನಾದ್ರೂ ಬರಬಹುದು, ಅಥವಾ ಆ ಪ್ರಾಣಿಯ ಜೊಲ್ಲು, ಮಲ, ಮೂತ್ರ ಅಥವಾ ಅದರ ರಕ್ತ, ಅವುಗಳ ಒಂದು ಸಂಪರ್ಕದಿಂದನೂ ಕೂಡ ಈ ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯನಿಗೆ ಬರಬಹುದು ಸರ್. ಸಾಮಾನ್ಯವಾಗಿ ನಾವು ಇದರಲ್ಲಿ ಒಂದು 4 ವಿಭಾಗಗಳನ್ನ ಮಾಡ್ತೀವಿ. ಅಂದ್ರೆ ಆ ರೋಗಕ್ಕೆ ಕಾರಣವಾದಂತ ಏನು ಸೂಕ್ಷ್ಮಾಣುಜೀವಿ ರೋಗಗಳು ಅಂದ್ರೆ ವೈರಲ್ ಡಿಸೀಸ್ ಅಂತ ಕರಿತೀವಿ, ಅದೇ ರೀತಿ ಅಣುಜೀವಿ ರೋಗಗಳು ಅಂದ್ರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ, ಅದೇ ರೀತಿ ಪರಾವಲಂಬಿ ಜೀವಿ ರೋಗಗಳು ಅಂದ್ರೆ ಪ್ಯಾರಾಸೈಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಆಮೇಲೆ ಶಿಲೀಂಧ್ರ ರೋಗಗಳು ಅಂತಂದ್ರೆ ಫಂಗಲ್ ಡಿಸೀಸ್ ಅಂತ. ಇವು ಒಂದು 4 ಮುಖ್ಯ ವಿಭಾಗ ಮಾಡ್ತೀವಿ ಸರ್. ಅದರಲ್ಲಿ ಈ ವೈರಲ್ ಡಿಸೀಸ್ ಅಥವಾ ಸೂಕ್ಷ್ಮಾಣುಜೀವಿ ರೋಗ ಅಂತಂದ್ರೆ ಅದ್ರಲ್ಲಿ ಬಹಳ ಬಹಳ ಮುಖ್ಯವಾದ ಅಂದ್ರೆ ರೇಬಿಸ್. ಸಾಮಾನ್ಯವಾಗಿ ರೇಬಿಸ್ ಬಗ್ಗೆ ಸಾಕಷ್ಟು ಜನರಿಗೆ ಎಲ್ಲ ಮಾಹಿತಿ ಇದೆ. ಅದು ರೇಬಿಸ್ ಅಂದ್ರೆ ನಾವು ಹುಚ್ಚುನಾಯಿ ಕಡಿತ ಅಂತ ಕರಿತೀವಿ. ಇದು ಒಂದು ವೈರಸ್ ಇಂದ ಬರ್ತಕ್ಕಂಥ ರೋಗ. ಅದು ನಾಯಿಗೇನಾದ್ರೂ ಆ ಹುಚ್ಚುನಾಯಿ ಹಿಂದೆ ಬೇರೆ ನಾಯಿ ಕಡಿದು ಅದರಲ್ಲಿ ಆ ರೋಗಾಣು ಜೊಲ್ಲಲ್ಲಿ ಇತ್ತು ಅಂದ್ರೆ ಅಂತ ನಾಯಿ ಕಚ್ಚೋದ್ರಿಂದ ನಮಗೆ ಆ ರೇಬಿಸ್ ರೋಗ ಅಂತ ತಗಲಂತ ಸಂದರ್ಭ ಇರುತ್ತೆ. ಬಟ್ ಈಗ ಸಾಕಷ್ಟು ವಿಜ್ಞಾನ ಮುಂದುವರೆದಿರೋದ್ರಿಂದ, ಸಾಕಷ್ಟು ಅತ್ಯಾಧುನಿಕ ಚಿಕಿತ್ಸೆಗಳು ಲಭ್ಯ ಇರೋದ್ರಿಂದ, ನಾಯಿ ಕಚ್ಚಿದ ತಕ್ಷಣನೇ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಪಡ್ಕೊಂಡ್ರೆ ನಾವು ಈ ಒಂದು ಕಾಯಿಲೆನ ನಿಭಾಯಿಸಬಹುದು. ಅದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಲಸಿಕೆಗಳು ನಮ್ಮಲ್ಲ ಲಭ್ಯ ಇದಾವೆ. ಅವಕ್ಕೆ ಸಮಯಕ್ಕೆ ಸರಿಯಾಗಿ ಆ ಮರಿ 2 ಹಂತದಲ್ಲಿ ಇದ್ದಾಗಿಂದನೆ ನಾವು ಅದು ಲಸಿಕೆಗಳನ್ನು ಹಾಕ್ಸಿಬಿಟ್ರೆ ಈ ರೋಗನ ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಅದೇ ರೀತಿ ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಬರುತ್ತೆ ಸರ್, ಅದರಲ್ಲಿ ಲೆಪ್ಟೋಸ್ಪೈರ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಇಲಿ ಜ್ವರ ಅಂತ ಏನು ಹೇಳ್ತೀವಿ, ಅಂದ್ರೆ ಅದು ಇಲಿಗಳು ಮನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದು ಅವನ್ನ ಈ ನಾಯಿಗಳು ಏನಾದ್ರು ಕಚ್ಚಿದಾಗ ಆ ನಾಯಿಗೆ ಆ ರೋಗ ತಲುಗಿ ಆ ನಾಯಿ ಮೂಲಕ ನಮಗೆ ಮನುಷ್ಯರಿಗೆ ಅದು ಬರುವಂತ ಸಂದರ್ಭ ಇರುತ್ತೆ. ಇಲ್ಲೂ ಕೂಡ ಯಾವುದೇ ರೋಗಗಳಾದ್ರೂ ಕೂಡ ಕೇವಲ ಸ್ವಚ್ಛತೆಯಿಂದ ಬರ್ತಕ್ಕಂತ ರೋಗಗಳು, ಅಂದ್ರೆ ನಾವು ನಾಯಿಯನ್ನ ಯಾವುದೇ ಒಂದು ನೇರ ಸಂಪರ್ಕಕ್ಕೆ ಜಾಸ್ತಿ ನಮ್ಮ ಆಹಾರ ಮತ್ತೆ ಕುಡಿಯ ನೀರು ಇಂತಹ ಒಂದು ನೇರ ಸಂಪರ್ಕಕ್ಕೆ ಬರದೇನೆ ಎಷ್ಟೇ ಪ್ರೀತಿಯಿಂದ ನಾವು ಸಾಕಿದ್ರು ಕೂಡ ಆ ನಾಯಿನ ಸಾಧ್ಯ ಆದಷ್ಟು ನಮ್ಮ ಆಹಾರ ಮತ್ತು ನಮ್ಮ ಕುಡಿತಕ್ಕಂತ ನೀರಿನ ಒಂದು ಸಂಪರ್ಕ ಬರದಂಗೆ ಸಾಕಿದ್ರೆ ನಾವು ಅನೇಕ ರೋಗಗಳನ್ನ ಇದರ ಮೂಲಕನೇ ತಡೆಗಟ್ಟಬಹುದು ಸರ್. ಅದು ಇನ್ನು ಡಾಕ್ಟರ್ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು ಯಾವ್ಯಾವ ಸರ್? ಈಗಾಗಲೇ ಹೇಳಿದೆ ನಿಮ್ಗೆ ಲೆಪ್ಟೋಸ್ಪೈರಾ ಅಂತ ಹೇಳಿ, ಅದೇ ಇಲಿ ಜ್ವರ ಅಂತ ಹೇಳಿ, ಆಮೇಲೆ ಟ್ಯೂಬರ್ಕ್ಯುಲೋಸಿಸ್, ಕ್ಷಯರೋಗ, ಇದು ಸಾಕಷ್ಟು ಕಾಲದಿಂದ ಮನುಷ್ಯನನ್ನು ಕಾಡ್ತಾ ಇದೆ, ಈಗಲೂ ಇದೆ. ಇವು ಕೂಡ ನಾಯಿಯಿಂದ, ಆ ನಾಯಿಗೆ ಏನಾದರೂ ಟ್ಯೂಬರ್ಕ್ಯುಲೋಸಿಸ್ ರೋಗ ಬಂತು ಅಂದ್ರೆ ಅದರಿಂದ ಕೂಡ ಮನುಷ್ಯನಿಗೆ ಬಂದಿರತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮಲ್ಲಿದಾವೆ. ಆಮೇಲೆ ಸಾಲ್ಮೋನೆಲ್ಲಸ್ ಟೈಫಾಯ್ಡ್ ಅಂತ ಏನ್ ಹೇಳ್ತೀವಿ, ಅದು ಸಾಲ್ಮೋನೆಲ್ಲಸಿಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅದು ಕೂಡ ನಾಯಿಯಿಂದ ಮನುಷ್ಯನಿಗೆ ಬರಬಹುದು. ಆಮೇಲೆ ಲಿಸ್ಟೀರಿಯಾಸಿಸ್ ಅಂತ ಮೂರ್ಛೆ ರೋಗ ಅಂತ ಹೇಳ್ತೀವಿ, ಅದು ಕೂಡ ಬರಬಹುದು. ಆಮೇಲೆ ಬ್ರುಸೆಲಾ ಅಂತ ಹೇಳಿ ಕಂದು ಹಾಕೋ ರೋಗ, ಕಂದು ರೋಗ ಅಂತ ಕರಿತೀವಿ, ಅದು ಕೂಡ ನಾಯಿಯಿಂದ ಮನುಷ್ಯನಿಗೆ ಬರ್ತಕ್ಕಂತ ಒಂದು ಸಂದರ್ಭ ಇದೆ. ಅದೇ ರೀತಿ ನಿಮಗೆ ಪರೋಪಜೀವಿಗಳಿಂದ ಬರ್ತಕ್ಕಂತ ರೋಗಗಳು ಇದೆ, ಇವು ಮಾತ್ರ ಬಹಳ ಮುಖ್ಯ. ಇದು ಅದರಲ್ಲಿ ಒಂದು ಜಂತು ಹುಳುಗಳಿಂದ ಬರ್ತಕ್ಕಂಥ ರೋಗ ಅಂದ್ರೆ ಟಾಕ್ಸೋಕ್ಯಾರಿಯಾಸಿಸ್ ಅಂತ ನಾವು ಕರಿತೀವಿ. ಇದು ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ನಾಯಿ ಮತ್ತೆ ಬೆಕ್ಕುಗಳಿಂದ ಈ ಕಾಯಿಲೆ ಸಾಕಷ್ಟು ಬರುತ್ತೆ. ಅಂದ್ರೆ ನಾಯಿಯ ಮಲಮೂತ್ರದಲ್ಲಿ ಅದರ ಕೂದಲುಗಳಲ್ಲಿ ಈ ಒಂದು ಪರೋಪಜೀವಿ ಅಂಟ್ಕೊಂಡಿದ್ರೆ, ಅದರ ಮೊಟ್ಟೆಗಳು ಅಂಟ್ಕೊಂಡಿದ್ರೆ, ಅದು ನಮ್ಮ ಆಹಾರದಲ್ಲಿ ಏನಾದ್ರೂ ಸೇರ್ಕೊಳ್ತು ಅಂದ್ರೆ ಆ ಟಾಕ್ಸೋಕೇರಿಯಾವನ್ನ ಒಂದು ಜಂತು ಹುಳು ನಮ್ಮ ಹೊಟ್ಟೆಯೊಳಗೆ ಬೆಳೆದು ಅದು ಮನುಷ್ಯನಿಗೆ ತೊಂದರೆ ಕೊಡಬಹುದು. ಆಮೇಲೆ ಗರ್ಭಿಣಿ ಸ್ತ್ರೀಯರಲ್ಲಿ ಅದು ಅಭಾಷನ್ ಕೂಡ ಮಾಡಬಹುದು. ಅದು ಅದೇ ರೀತಿ ಎಕೈನೋಕಾಕಸ್ ಗ್ರಾನ್ಯುಲೋಸಿಸ್ ಅಂತ ಹೇಳಿ ಲಾಡಿ ಹುಳ ಅಂತ ಕರಿತೀವಿ, ಅಥವಾ ಟೇಪ್ ವರ್ಮ್ಸ್ ಅಂತ ಕರಿತೀವಿ, ಅಂದ್ರೆ ಅದು ಒಂದು ಲಾಡಿ ಆಕಾರದಲ್ಲಿ, ಟೇಪಿನ ಆಕಾರದಲ್ಲಿ ಇರೋದ್ರಿಂದ ಅದು ಕೂಡ ನಮಗೆ ಮನುಷ್ಯನಿಗೆ, ನಾಯಿಯಿಂದ ಮನುಷ್ಯನಿಗೆ ಬರ್ತಕ್ಕಂಥ ರೋಗಗಳು. ಆಮೇಲೆ ಮಲ್ಟಿಸೆಪ್ಸ್ ಅಂತ ಬರುತ್ತೆ, ಅದು ಕೂಡ ಒಂದು ಲಾಡಿ ಹುಳನೇ ಅದು. ಇದು ಎಲ್ಲ ಮುಖ್ಯವಾದ್ದು. ಆಮೇಲೆ ಇನ್ನೊಂದು ಮೇಂಜ್ ಅಂತ ಹೇಳ್ತೀವಿ, ಅಂದ್ರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತವು, ಅದರಲ್ಲಿ ಸಾರ್ಕೋಪ್ಟಿಕ್ ಮೇಂಜ್ ಅಂತ ಬರುತ್ತೆ, ಸೊರಾಪ್ಟಿಕ್ ಮೇಂಜ್ ಅಂತ ಬರುತ್ತೆ. ಅಂದ್ರೆ ಈ ಸೋರಿಯಾಸಿಸ್ ಅಂತ ನಾವು ಸಾಕಷ್ಟು ಕೇಳಿದೀವಿ, ಇದನ್ನು ಮನುಷ್ಯರಲ್ಲಿ ಅದು ಸೋರಿಯಾಸಿಸ್ ಬಂದ್ರೆ ಅದು ಗುಣನೇ ಪಡಿಸಲಾರದಂತ ಕಾಯಿಲೆ ಅಂತ ಹೇಳಿದೀವಿ. ಈ ಸೋರಿಯಾಸಿಸ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ನಾಯಿಯ ಸಂಪರ್ಕ. ಸಾಮಾನ್ಯ ಅನೇಕ ಒಂದು ಸಂದರ್ಭಗಳಲ್ಲಿ ಮನುಷ್ಯನಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಂಡಿರೋದು ಸೋರಿಯಾಸಿಸ್ ಬಂದಂತ ನಾಯಿಯ ಸಂಪರ್ಕದಿಂದನೇ ಬಂದಿರತಕ್ಕಂತ ಸಂದರ್ಭ ಬಹಳಷ್ಟಿದೆ. ಹಾಗಾಗಿ ಅದು ಕೂಡ ಒಂದು ಮುಖ್ಯವಾದಂತ ಪ್ರಾಣಿಜನ್ಯ ಮಾನವ ರೋಗ ಅದು. ಅಂದ್ರೆ ಡಾಕ್ಟರ್, ಈಗ ಮನೆಯಲ್ಲಿ ನಾವು ಏನು ಸಾಕು ಪ್ರಾಣಿಗಳನ್ನು ಸಾಕ್ತೇವೆ, ಅದರಿಂದ ಮನುಷ್ಯರಿಗೂ ಸಹ ರೋಗ ಬರಬಹುದು ಅನ್ನುವಂತ ಹಲವಾರು ಉದಾಹರಣೆಗಳನ್ನ ಕೊಟ್ರಿ. ಆದ್ರೆ ಇಲ್ಲಿ ಆ ಪ್ರಾಣಿಗಳು ಬರೀ ವಾಹಕವಾಗಿಯೇ ಕೆಲಸ ಮಾಡ್ತವೆಯೋ ಅಥವಾ ಆ ಪ್ರಾಣಿಗಳಿಗೂ ಇದರಿಂದ ಏನಾರ ತೊಂದರೆ ಇದೆಯೋ? ಸರ್, ಖಂಡಿತವಾಗ್ಲೂ ಪ್ರಾಣಿಗಳಿಗೂ ಇದರಿಂದ ತೊಂದರೆ ಇದೆ. ಬಟ್ ಕೆಲವೊಂದು ರೋಗಗಳೇನೇ ಇದಾವೆ, ಅವು ಕೇವಲ ವಾಹಕಗಳಾಗಿ ಮಾತ್ರ ಇರುತ್ತೆ. ಅಂದ್ರೆ ಅದು ನೇರವಾಗಿ ಆ ಪ್ರಾಣಿಯಲ್ಲಿ ರೋಗ ಉಂಟು ಮಾಡದೇ ಇದ್ರು ಕೂಡ ಆ ಪ್ರಾಣಿಯಲ್ಲಿ ಆ ರೋಗದ ಏಜೆಂಟ್ಗಳಂತ ಏನ್ ಹೇಳ್ತೀವಿ ನಾವು, ಆ ರೋಗಕ್ಕೆ ಕಾರಣವಾಗುವಂತ ಏನು ರೋಗಾಣುಗಳೇನಿದಾವೆ ಅವು ಮನುಷ್ಯನಿಗೆ ತೊಂದರೆ ಕೊಡಬಹುದು, ಬಟ್ ಅದು ಕಾಯಂ ನಿವಾಸಿಯಾಗಿ ಅದರಲ್ಲಿರುತ್ತೆ, ಬಟ್ ಅದಕ್ಕೆ ಹೆಚ್ಚಿನ ತೊಂದರೆಯನ್ನು ಕೊಡಲ್ಲ. ಬಟ್ ಆ ಪ್ರಾಣಿ ಏನಾದರೂ ಒಂದು ಸ್ಟ್ರೆಸ್ ಕಂಡೀಷನ್ಗೆ ಅಥವಾ ಒತ್ತಡಕ್ಕೆ ಬಿದ್ದಾಗ ಆ ರೋಗ ಉಲ್ಬಣಗೊಂಡು ಅವಾಗ ಮಾತ್ರ ಅದಕ್ಕೆ ಕಾಯಿಲೆ ಕಾಣಿಸ್ಕೊಳ್ಳಂತ ಒಂದು ಸಂದರ್ಭ ಇರುತ್ತೆ. ಇಲ್ಲಿ ಎರಡೂ ಕೆಲಸ ಆಗುತ್ತೆ, ಅವು ವಾಹಕಗಳಾಗಿನೂ ಕೆಲಸ ಮಾಡಬಹುದು ಮತ್ತೆ ಅವಕ್ಕೂ ತೊಂದರೆ ಆಗಬಹುದು. ಸರಿ ಡಾಕ್ಟ್ರೆ, ಈಗ ನಾಯಿಗಳ ವರ್ತನೆಯಿಂದ ಆಗುವಂತಹ ಸಮಸ್ಯೆಗಳು ಮತ್ತೆ ಅವು ವಾಹಕವಾಗಿ ಹೇಗೆ ಕೆಲಸ ಮಾಡ್ತವೆ, ಅದರಿಂದ ಏನೇನ್ ರೋಗಗಳು ಬರುತ್ತೆ ಅನ್ನೋದನ್ನೆಲ್ಲ ತಾವ್ ಹೇಳಿದ್ರಿ. ಹೀಗಿದ್ಮೇಲೆ ನಾವು ಸಾಕು ಪ್ರಾಣಿಗಳಂತೂ ಈಗ ಅನಿವಾರ್ಯ ಮನೆಗಳಲ್ಲಿ ಎಲ್ಲಾರ ಮನೆಯಲ್ಲೂ ಬೇರೆ ಬೇರೆ ಜಾತಿಯ ನಾಯಿಗಳು, ವಿವಿಧ ಜಾತಿಯ ನಾಯಿಗಳು ತುಂಬಾ ದುಡ್ಡು ಖರ್ಚು ಮಾಡಿ ಎಲ್ಲ ಸಾಕ್ತಾರೆ ಡಾಕ್ಟ್ರೆ, ಆದ್ರೆ ಆ ಸಾಕೋಕ್ ಮುಂಚೆ ನಾವ್ ಏನೇನು ಕ್ರಮವನ್ನ ವಹಿಸಬೇಕು? ಸರ್, ಏನಿಲ್ಲ ಸರ್, ಇದು ಬಹಳ ಸುಲಭ. ನಾವು ವೈಜ್ಞಾನಿಕವಾಗಿ ಸಾಕು ಪ್ರಾಣಿಗಳನ್ನ ಕ್ರಮಬದ್ಧವಾಗಿ ಸಾಕಿದ್ರೆ ನಾವು ಅದ್ರ ಬರ್ತಕ್ಕಂತ ಎಲ್ಲಾ ತೊಂದರೆಗಳನ್ನು 90% ಸಮಸ್ಯೆಗಳನ್ನ ನಿವಾರಿಸಬಹುದು. ಮುಖ್ಯವಾಗಿ ಆ ಪ್ರಾಣಿಗಳಿಗೆ ಒಂದು ಸ್ಥಳವನ್ನ ನಾವು ನಿಗದಿ ಮಾಡಬೇಕು. ನಾವು ಎಷ್ಟೇ ಪ್ರೀತಿ ಇರಲಿ, ನಾವು ಬೆಡ್ರೂಮ್ ನಲ್ಲೂ ಬಿಟ್ಕೊಳ್ತೀವಿ, ಇಡೀ ಮನೆ ತುಂಬಾ ಓಡಾಡಿಸ್ತೀವಿ, ಅದು ಹೆಗ್ಗಳಿಕೆ ಆಗ್ಬಹುದಷ್ಟೇ ಹೊರತು ಅದಕ್ಕೆ ನಾವು ಒಂದು ಹಾಲಿಂದ ಆಚೆಗೆ ಸಾಧ್ಯಷ್ಟಕ್ಕೆ ಮಟ್ಟಿಗೆ ಅವನ್ನ ನಿರ್ಬಂಧಿಸೋದು, ಸೀಮಿತಗೊಳಿಸೋದು ಬಹಳ ಒಳ್ಳೇದು ಸರ್. ಅದು ಅನೇಕ ನಮಗೆ ಅನುಕೂಲತೆಗಳನ್ನ ಮಾಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದ್ರೆ ಸ್ವಚ್ಛತೆ. ಆ ಪ್ರಾಣಿನ ಮುಟ್ಟಿ ನಾವು ಏನ ತಕ್ಷಣ ವಸ್ತುಗಳನ್ನ ತಿನ್ಲಿಕ್ಕೆ ಹೋಗಬಾರ್ದು ಅಥವಾ ಯಾವ್ದೇ ನೀರನ್ನು ಕುಡಿಲಿಕ್ಕೆ ಹೋಗಬಾರ್ದು. ಆ ಪ್ರಾಣಿ ಮುಟ್ಟಿ ಆದ್ಮೇಲೆ ಅದನ್ನ ಅದ್ರ ಸ್ಥಳಕ್ಕೆ ಬಿಟ್ಟು ನಾವು ಸ್ವಚ್ಛವಾಗಿ ನಮ್ಮ ನಾವು ಏನು ಈ ಪರ್ಸನಲ್ ಹೈಜೀನ್ ಅಂತ ಏನ್ ಕರಿತೀವಿ ಅದನ್ನ ಚಾಚು ತಪ್ಪದೆ ಪಾಲಿಸಬೇಕು. ಅದನ್ನ ಸ್ವಚ್ಛವಾಗಿ ಕೈ ತೊಳೆದು ನಾವು ಆಹಾರ ಸೇವನೆ ಮಾಡಿದಾಗ ಅಂತ ಒಂದು ಸಂದರ್ಭ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಆ ನಾಯಿಗೆ ಸಮಯಕ್ಕೆ ತಕ್ಕ ಹಾಗೆ ಜಂತು ಹುಳುಗಳು, ಈಗ ಅವಕ್ಕೆ ಈ ಯಾವ ವಯಸ್ಸಲ್ಲಿ ಜಂತು ಹುಳಿಗೆ ಔಷಧಿ ಹಾಕಬೇಕು ಅದನ್ನ ಸೂಕ್ತ ಪಶುವೈದ್ಯರ ಸಲಹೆ ಮೇರೆಗೆ ಆ ಎಲ್ಲಾ ಜಂತು ಹುಳಿನ ಔಷಧಿಗಳನ್ನ ಹಾಕಿದಾಗ ಆ ಜಂತು ಹುಳಿನ ಮೂಲಕ ನಮಗೆ ಬರ್ತಕ್ಕಂಥ ಎಲ್ಲಾ ರೋಗಗಳನ್ನ ಇದೇ ಹಂತದಲ್ಲಿ ನಾವು ನಿವಾರಿಸಬಹುದು. ಆಮೇಲೆ ನೆಕ್ಸ್ಟ್ ಲಸಿಕೆಗಳಿದಾವೆ, ಈಗ ಸಾಕಷ್ಟು ಅತ್ಯಾಧುನಿಕ ಲಸಿಕೆಗಳು ನಮಗೆ ಲಭ್ಯ ಇದಾವೆ. ಆ ಸಮಯಕ್ಕೆ ಸರಿಯಾಗಿ ಅವಾಗ ನಾಯಿಗಳಿಗೆ ಆ ಪಶುವೈದ್ಯರ ಸಲಹೆ ಮೇರೆಗೆ ಎಲ್ಲಾ ಲಸಿಕೆಗಳನ್ನ ಹಾಕೋದ್ರಿಂದ ನಾವು ಈ ಪ್ರಾಣಿಗಳಿಂದ ಮನುಷ್ಯನಿಗೆ ಬರತಕ್ಕಂಥ ಮುಕ್ಕಾಲು ಪಾಲು ರೋಗಗಳನ್ನ ಅದೇ ಹಂತದಲ್ಲಿ ನಾವು ನಿವಾರಿಸಬಹುದು. ವೈಜ್ಞಾನಿಕವಾಗಿ ಸಾಕೋದ್ರಿಂದ ಆಮೇಲೆ ಅದಕ್ಕೊಂದು ಸರಿಯಾದ ತರಬೇತಿ ಕೊಡೋದ್ರಿಂದ ನಾಯಿಗಳಿಗೆ ನಾವು ಅದರಿಂದ ಸಂತೋಷನೂ ಪಡಿಬಹುದು, ಅನುಕೂಲನೂ ಪಡಿಬಹುದು, ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ಖಂಡಿತವಾಗ್ಲಿ ನಿವಾರಿಸಬಹುದು. ಅಂದ್ರೆ ಪ್ರಾಣಿಗಳನ್ನ ನಾವು ನಮ್ಮ ಸಂತೋಷಕ್ಕಾಗಿನೇ ಸಾಕ್ತಾ ಇದ್ದೀವಿ, ಅದರಿಂದ ಸಂತೋಷ ಪಡಿಬೇಕೇ ಹೊರತು ಅದನ್ನ ಕೆಟ್ಟದಾಗಿ ಸಾಕಿ ಅದರಿಂದ ಅನಾನುಕೂಲತೆ ಹೊಂದಬಾರದು ಅನ್ನೋದೇ ನಮ್ಮ ಉದ್ದೇಶ. ಖಂಡಿತವಾಗಿ ಡಾಕ್ಟ್ರೆ, ಪ್ರಾಣಿಗಳನ್ನ ಪ್ರೀತಿಸೋಣಂತೆ, ಮುದ್ದಾಡೋಣಂತೆ ಎಲ್ಲ ಸರಿ, ಆದ್ರೆ ನಮ್ಮ ವೈಯಕ್ತಿಕ ಆರೋಗ್ಯ, ನಮ್ಮ ವೈಯಕ್ತಿಕ ಶುಚಿತ್ವ ಅದರ ಕಡೆನೂ ಗಮನ ಕೊಡಬೇಕು. ಆಮೇಲೆ ಪ್ರಾಣಿಗಳನ್ನು ಸಾಕಬೇಕು ಮತ್ತೆ ಅವುಗಳ ವೈಯಕ್ತಿಕ ಶುಚಿತ್ವ ಮತ್ತೆ ಅವುಗಳಿಗೆ ಶಿಸ್ತು ಅವುಗಳನ್ನೆಲ್ಲ ಪಾಲನೆ ಮಾಡಿದಾಗ ಮನೆಯಲ್ಲಿ ಒಂದು ರೀತಿಯ ಹಿತಕರವಾದ ವಾತಾವರಣ ಉಂಟಾಗುತ್ತೆ, ಮತ್ತೆ ನಮ್ಮ ಸಾಕು ಪ್ರಾಣಿಗಳಿಂದ ನಮಗೆ ಹೆಚ್ಚಿಗೆ ಸಮಸ್ಯೆನೂ ಆಗೋದಿಲ್ಲ. ಎಲ್ಲ ಮಾಹಿತಿಯನ್ನ ನೀಡಿದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಇದುವರೆಗೂ ಸಾಕು ಪ್ರಾಣಿಗಳಿಂದಾಗುವ ಅನುಕೂಲ ಹಾಗೂ ಅನಾನುಕೂಲಗಳು ಈ ಕುರಿತು ಶಿಕಾರಿಪುರದ ಸಂಚಾರಿ ಪಶು ಚಿಕಿತ್ಸಾಲಯದ ಪಶುವೈದ್ಯಾಧಿಕಾರಿಗಳಾದ ಡಾ ಬಸವೇಶ್ ಹೂಗಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಕೇಳಿ, ಚಿತ್ರದುರ್ಗ ಜಿಲ್ಲೆ ಕುರುಬರಹಳ್ಳಿಯ ಗೌರಮ್ಮ ಮತ್ತು ಸಂಗಡಿಗರಿಂದ ಬಳೆಗಾರರ ಪದ. ಗಂಡೆ